ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜಯ ಭಾರತ ಜಯ ಭಾರತ ಜಯ ಭಾರತವೆನ್ನಿ ವೃಂದಗಾನದಲ್ಲಿದೆ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ, ಸೂರ್ಯಕಾಂತಿ ತಳಿಗಳ ಬೇಸಾಯ ಕುರಿತು ಡಾ ವೈಜಿ ಷಡಕ್ಷರಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಇದೀಗ ಕೇಳಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ. ಕೃಷಿ ಮಾಹಿತಿ. ಮುಂಗಾರು ಹಂಗಾಮು ಸಿದ್ಧತೆಯತ್ತ ರೈತರು. ಮೇ ತಿಂಗಳಲ್ಲಿ ಈಗಾಗಲೇ ಮುಂಗಾರು ಪೂರ್ವದ ಬಿರುಸಿನ ಅಡ್ಡಮಳೆಗಳು ಪ್ರಾರಂಭವಾಗಿದ್ದು ಬಹಳಷ್ಟು ಭಾಗಗಳ ಜಮೀನುಗಳಲ್ಲಿ ಮಳೆ ನೀರು ಸಂಗ್ರಹಣೆಗೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಬಿದ್ದ ಮಳೆಯ 80-90% ನೀರು ವ್ಯರ್ಥವಾಗಿ ಹರಿದು ಹೋಗಿದ್ದು ವಿಪರ್ಯಾಸ. ಬಿದ್ದ ಮಳೆ ನೀರನ್ನು ಬಿದ್ದಲ್ಲೇ ಸಂಗ್ರಹಿಸುವ ಸಾಕಷ್ಟು ಮಾರ್ಗೋಪಾಯಗಳಿದ್ದರೂ ಕ್ಷೇತ್ರ ಮಟ್ಟದಲ್ಲಿ ಇವುಗಳ ಅಳವಡಿಕೆ ಕನಿಷ್ಠ ಪ್ರಮಾಣದಲ್ಲಿರುವುದು ವಿಷಾದನೀಯ. ದಿನೇ ದಿನೇ ಏರುತ್ತಿರುವ ತಾಪಮಾನ, ಸಿಡಿಲಬ್ಬರದ ಬಿರುಸಿನ ಅಕಾಲಿಕ ಅಡ್ಡಮಳೆಗಳು ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ವ್ಯತಿರಿಕ್ತ ಪರಿಣಾಮಗಳೆನ್ನಬಹುದು. ವಿಶ್ವದಾದ್ಯಂತ ಹವಾಮಾನ ಬದಲಾವಣೆಗೆ ಕಾರಣಗಳ ಜೊತೆಗೆ ಈ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳ ಪರಿಹಾರಕ್ಕೆ ಸೂಕ್ತ ಕ್ರಮಗಳನ್ನು ಕಂಡುಕೊಳ್ಳಲಾಗಿದೆ. ಆದರೆ ಈ ಕ್ರಮಗಳ ಅಳವಡಿಕೆಯತ್ತ ಕೈಗೊಂಡ ಕ್ರಮಗಳು ಸಾಲದಾಗಿವೆ. ಭೂಮಂಡಲದಲ್ಲಿ ಮಾನವನ ಅತಿಯಾದ ಚಟುವಟಿಕೆಗಳೇ ಹವಾಮಾನ ಬದಲಾವಣೆಗೆ ಪ್ರಮುಖ ಕಾರಣಗಳೆಂಬುದನ್ನು ಪ್ರತಿಯೊಬ್ಬರೂ ಅರಿತುಕೊಂಡಾಗ ಇದಕ್ಕೆ ಯಶಸ್ವಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ರಾಜ್ಯದ 75% ಸಾಗುವಳಿ ಕ್ಷೇತ್ರವು ಮಳೆ ಆಶ್ರಿತವಾಗಿದೆ. ಈ ಕ್ಷೇತ್ರದಲ್ಲಿ ಬೆಳೆಗಳ ಉತ್ಪಾದನೆಯು ಮಳೆ ಅಭಾವದಿಂದ ಕುಂಠಿತವಾದರೆ ರಾಜ್ಯದ ಒಟ್ಟಾರೆ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಳಿಮುಖ ಕಂಡುಬರುವುದು. ಆದ್ದರಿಂದ ಮಳೆಯಾಶ್ರಿತ ಕ್ಷೇತ್ರದಲ್ಲಿ ಮಳೆ ನೀರು ಇಂಗಿಸುವ ವೈಜ್ಞಾನಿಕ ಕ್ರಮಗಳ ಅಳವಡಿಕೆ ಅನಿವಾರ್ಯ ಮತ್ತು ಅವಶ್ಯಕ. ಈ ದಿಶೆಯಲ್ಲಿ ಮಳೆ ಕೊಯ್ಲು ಹಾಗೂ ಜಲ ಮರುಪೂರಣ ಕ್ರಮಗಳನ್ನು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳುವುದು ಇಂದಿನ ಅವಶ್ಯಕತೆಯಾಗಿದೆ. ಮೇ ತಿಂಗಳಲ್ಲಿ ಆಯಾ ಕ್ಷೇತ್ರದಲ್ಲಿನ ಮಣ್ಣು ಮತ್ತು ಮಳೆ ಪ್ರಮಾಣ ಅನುಸರಿಸಿ ಸೂಕ್ತ ಬೆಳೆ ಯೋಜನೆ ಹಾಕಿಕೊಳ್ಳಬೇಕು. ಈ ಯೋಜನೆಗೆ ಬೇಕಾದ ಕೃಷಿ ಪರಿಕರಗಳನ್ನು ಮುಂಚಿತವಾಗಿ ವ್ಯವಸ್ಥಿಸಿಕೊಂಡು ಆಯಾ ಬೆಳೆಗಳಿಗೆ ಬೇಕಾದ ರಸಗೊಬ್ಬರಗಳ ಪ್ರಮಾಣವನ್ನು ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ನಿರ್ಧರಿಸಿಕೊಂಡು ಖರೀದಿಸಬೇಕು. ಇದರಿಂದ ರಸಗೊಬ್ಬರಗಳ ಕೃತಕ ಅಭಾವವನ್ನು ತಪ್ಪಿಸಬಹುದಾಗಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಸ್ಥಿರ ಇಳುವರಿ ಪಡೆಯಲು ಪ್ರತಿ ವರ್ಷ ಮಣ್ಣಿಗೆ ಸಾವಯವ ಗೊಬ್ಬರಗಳನ್ನು ಹಾಕುವುದು ಮುಖ್ಯ. ಕೇವಲ ರಸಗೊಬ್ಬರಗಳನ್ನು ಹಾಕುವುದರಿಂದ ಕ್ರಮೇಣ ಮಣ್ಣಿನಲ್ಲಿನ ಸಾವಯವ ಇಂಗಾಲದ ಪ್ರಮಾಣ ಕಡಿಮೆಯಾಗಿ ಮಣ್ಣು ಬರಡಾಗುತ್ತಿದೆ. ಆದ್ದರಿಂದ ಚೆನ್ನಾಗಿ ಕಳಿತ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕು. ಮೇ ತಿಂಗಳಲ್ಲಿ ಜಮೀನಿಗೆ ತಿಪ್ಪೆ ಗೊಬ್ಬರ ಸಾಗಿಸಿ ತಕ್ಷಣ ಮಣ್ಣಿನಲ್ಲಿ ಸೇರುವಂತೆ ಉಳುಮೆ ಕಾರ್ಯ ಕೈಗೊಳ್ಳಬೇಕು. ಇದರಿಂದ ಈ ಸಾವಯವ ಗೊಬ್ಬರಗಳಲ್ಲಿನ ಪೋಷಕಾಂಶಗಳು ಹಾಳಾಗುವುದಿಲ್ಲ. ಪ್ರತಿ ವರ್ಷ ಇಂತಹ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಿಂದ ವಿವಿಧ ಬೆಳೆಗಳ ಇಳುವರಿಯಲ್ಲಿ ಸ್ಥಿರತೆ ಕಾಣಬಹುದು. ಮೇ ತಿಂಗಳ 2ನೇ ವಾರದಾದ್ಯಂತ ಹದವಾದ ಮಳೆ ಬಂದಲ್ಲಿ ಹೆಸರು, ಉದ್ದು ಹಾಗೂ ಅಲಸಂದಿ ಮುಂತಾದ ಅಲ್ಪಾವಧಿ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಮುಂಚಿತವಾಗಿ ಬಿತ್ತನೆ ಮಾಡಬಹುದು. ಈ ಬೆಳೆಗಳ ಮುಂಚಿತ ಬಿತ್ತನೆಯಿಂದ ರೋಗ ಕೀಟಗಳ ಬಾಧೆ ಕಡಿಮೆಯಾಗಿ ಹೆಚ್ಚು ಇಳುವರಿ ಪಡೆಯಲು ಸಾಧ್ಯ ಹಾಗೂ ದ್ವಿದಳ ಬೆಳೆಗಳ ಯೋಜನೆಗೆ ಅನುಕೂಲಕರ. ಪಶುಸಂಗೋಪನೆ ಕೃಷಿಯ ಪೂರಕ ಅಂಶವಾಗಿದೆ. ಆದ್ದರಿಂದ ಬೆಳೆ ಯೋಜನೆಯಲ್ಲಿ ದ್ವಿದಳ ಮೇವು ಬೆಳೆಗಳನ್ನು ಮತ್ತು ಹುಲ್ಲಿನ ಬೆಳೆಗಳನ್ನು ಅಳವಡಿಸಿಕೊಂಡು ಜಾನುವಾರುಗಳಿಗೆ ಹಸಿರು ಮೇವು ಒದಗಿಸುವತ್ತ ಕ್ರಮ ಕೈಗೊಳ್ಳಬೇಕು. ಸಾಗುವಳಿ ಕ್ಷೇತ್ರದ 8-10% ಭಾಗವನ್ನು ಮೇವಿನ ಬೆಳೆಗಾಗಿಯೇ ಮೀಸಲಿಡುವುದು ಸೂಕ್ತವಾಗಿದೆ. ಹವಾಮಾನ ಬದಲಾವಣೆಯಿಂದ ಮಾನವನ ಮೇಲಾಗುವ ಪರಿಣಾಮ. ಹವಾಮಾನ ಬದಲಾವಣೆಯು ನಮ್ಮ ಜೀವನದ ಎಲ್ಲ ರಂಗದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಎಂಬುದು ತಜ್ಞರ ಅಭಿಪ್ರಾಯ. ತಾಪಮಾನ ಏರಿಕೆಯಿಂದ ಮಾನವ ಜನಾಂಗದ ಮೇಲೆ ಆಗುವ ಪರಿಣಾಮದ ಬಗ್ಗೆ ವೈದ್ಯರು ಅನಿಸಿಕೆಗಳನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಸಾಂಕ್ರಾಮಿಕ ರೋಗ ಹೆಚ್ಚಬಹುದು. ಈಗ 4-6 ವರ್ಷಗಳಿಂದ ಕಂಡುಬರುತ್ತಿರುವ ಚಿಕನ್ ಗುನ್ಯಾ ಇನ್ನೂ ಹೆಚ್ಚು ವ್ಯಾಪಿಸಬಹುದು. ಮಲೇರಿಯಾಕ್ಕೆ ಹೆಚ್ಚಾಗಿರುವ ಸೊಳ್ಳೆಗಳ ವೃದ್ಧಿಯು ತಾಪಮಾನ ಏರಿಕೆಯಿಂದ ಅಧಿಕವಾಗಿರುವುದರಿಂದ ಮಲೇರಿಯಾ ಮರುಕಳಿಸಬಹುದಾಗಿದೆ. ಅತಿವೃಷ್ಟಿ ಇಲ್ಲದೆ ಅನಾವೃಷ್ಟಿಯಿಂದ ಕಾಲ್ರಾ, ಟೈಫಾಯ್ಡ್ ಮತ್ತು ಇತರ ಜಲಜನ್ಯ ರೋಗಗಳು ಕಾಣಿಸಿಕೊಳ್ಳಬಹುದಾಗಿದೆ. ತಾಪಮಾನದ ಏರಿಕೆಗೆ ಕಾರಣವಾದ ಕ್ಲೋರೋಫ್ಲೋರೋಕಾರ್ಬನ್ ಸಿಎಫ್ಸಿಗಳು ಓಜೋನ್ ಪದರದ ರಂಧ್ರಕ್ಕೆ ಕಾರಣವಾಗಿರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ನೇರಳೆ ಕಿರಣಗಳು ವಾತಾವರಣದಿಂದ ಭೂಮಂಡಲವನ್ನು ಪ್ರವೇಶಿಸುವುದರಿಂದ ಮಾನವನ ನಿರೋಧಕ ಶಕ್ತಿಯೂ ಕಡಿಮೆಯಾಗುವುದು. ಇದರಿಂದ ಕುಷ್ಠರೋಗ, ಚರ್ಮದ ಕ್ಯಾನ್ಸರ್ ಮುಂತಾದ ಚರ್ಮ ಕಾಯಿಲೆಗಳು ಬರಬಹುದಾಗಿದೆ. ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನೀಗ ಸೂರ್ಯಕಾಂತಿ ತಳಿಗಳ ಬೇಸಾಯ ಕುರಿತು ಡಾ ವೈಜಿ ಷಡಕ್ಷರಿ ಅವರೊಡನೆ ಸಂದರ್ಶನ ಸಂದರ್ಶಿಸಲಿದ್ದಾರೆ ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಷಡಕ್ಷರಿ ಅವರೇ. ನಮಸ್ಕಾರ. ಸೂರ್ಯಕಾಂತಿ ನಮ್ಮ ಮುಖ್ಯವಾದ ಒಂದು ಎಣ್ಣೆಕಾಳಿನ ಬೆಳೆ. ಹೌದು. ಇವತ್ತು ಸೂರ್ಯಕಾಂತಿ ಎಣ್ಣೆಯ ಒಂದು ಬಳಕೆ ಅತಿ ಹೆಚ್ಚಾಗ್ತಾ ಇದೆ ಅಂತ ನಾವು ಹೇಳಬಹುದು. ಹೌದು. ಮೊದಲೆಲ್ಲ ನಾವು ಹೆಚ್ಚೆಚ್ಚಾಗಿ ನೆಲಗಡಲೆಯನ್ನು ಬಳಸ್ತಾ ಇದ್ವಿ, ಈಗ ಸೂರ್ಯಕಾಂತಿ ಕಡೆಗೆ ಹೆಚ್ಚಿನ ಒಂದು ಗಮನ ಹೋಗಿದೆ. ಹಾಗಾಗಿ ನಮ್ಮ ರೈತ ಬಾಂಧವರು ಕೂಡ ಇವತ್ತು ಸೂರ್ಯಕಾಂತಿ ಬೇಸಾಯವನ್ನು ಮಾಡೋದ್ರ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಇದ್ದಾರೆ. ಹೌದು. ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಬೇರೆ ಸಂಶೋಧನಾ ಸಂಸ್ಥೆಗಳು ಇದರಲ್ಲಿ ಉತ್ತಮವಾದಂಥ ಒಂದು ತಳಿಗಳನ್ನು ಕೂಡ ಇವತ್ತು ಬಿಡುಗಡೆ ಮಾಡಿ ನಮ್ಮ ರೈತ ಬಾಂಧವರಿಗೆ ಅವರ ಒಂದು ವ್ಯವಸಾಯದಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾವೆ ಅಂತ ಹೇಳಿದರೆ ತಪ್ಪಾಗಲಾರದು. ಖಂಡಿತ. ಈ ಒಂದು ನಿಟ್ಟಿನಲ್ಲಿ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಸೂರ್ಯಕಾಂತಿ ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಈಗ ಪ್ರಾರಂಭದಲ್ಲಿ ಇವತ್ತು ಸೂರ್ಯಕಾಂತಿ ಒಂದು ಮುಖ್ಯವಾದ ಎಣ್ಣೆಕಾಳು ಬೆಳೆಯಾಗಿ ರೂಪುಗೊಂಡಿದೆ, ಇದಕ್ಕೆ ಏನು ಕಾರಣಗಳಿರಬಹುದು ಅಂತೇಳಿ? ಸೂರ್ಯಕಾಂತಿ ನೀವಾಗಲೇ ಹೇಳಿದಾಗೆ ನಮ್ಮ ರಾಜ್ಯದ ಹಾಗೂ ನಮ್ಮ ದೇಶದ ಅತಿ ಪ್ರಮುಖವಾದಂಥ ಎಣ್ಣೆಕಾಳು ಬೆಳೆ. ಇದನ್ನು ನಮ್ಮ ದೇಶದಲ್ಲಿ ಸುಮಾರು 900,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೇವೆ. ಈ ನಮ್ಮ ದೇಶದ 50% ಸೂರ್ಯಕಾಂತಿ ಬೆಳೆಯುವಂಥ ಪ್ರದೇಶ ಹಾಗೂ 35% ಉತ್ಪಾದನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯವನ್ನು ಸೂರ್ಯಕಾಂತಿ ರಾಜ್ಯ ಅಂತ ಕೂಡ ಕರೀತಾರೆ. ಸೂರ್ಯಕಾಂತಿ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಸುಮಾರು 1970 ಈಚೆಗೆ ನಮ್ಮ ದೇಶಕ್ಕೆ ಹೊಸದಾಗಿ ಪರಿಚಯ ಆದಂಥ ಬೆಳೆ. ಈ ಅಲ್ಪಾವಧಿಯಲ್ಲಿ ಸುಮಾರು 40 ಈ ಒಂದು ಬೆಳೆ ಪ್ರಮುಖವಾದಂಥ ಹೆಚ್ಚು ಎಣ್ಣೆಕಾಳು ಬೆಳೆಯಾಗಿ ರೂಪುಗೊಂಡಿದೆ ಮತ್ತು ರೈತರನ್ನ ಆಕರ್ಷಣೆ ಮಾಡಿದೆ. ಇದಕ್ಕೆ ಪ್ರಮುಖವಾದಂಥ ಕಾರಣಗಳು ಅಂತ ಅಂದರೆ ಈ ಬೆಳೆಯನ್ನು ನಾವು ವರ್ಷದ ಎಲ್ಲಾ ಕಾಲದಲ್ಲಿಯೂ ಕೂಡ ನಾವು ಬೆಳಿಬಹುದು ಮತ್ತು ಶುಷ್ಕ ವಾತಾವರಣವನ್ನು ತಡೆದುಕೊಂಡು ಬೆಳೆಯುವಂಥ ಶಕ್ತಿ ಈ ಒಂದು ಬೆಳೆಗಿದೆ ಮತ್ತು ಇದನ್ನು ವಿವಿಧ ಮಣ್ಣು ಮತ್ತು ಋತುಮಾನಗಳಿಗೆ ಅಲ್ಲೂ ಕೂಡ ನಾವು ಇದನ್ನು ಬೆಳಿಬಹುದು. ಆಗಲಿ ಶೀಘ್ರವಾಗಿ ಕೊಯ್ಲಿಗೆ ಬರುವಂತಹ ಸಾಮರ್ಥ್ಯ ಈ ಒಂದು ಬೆಳೆಗಿದೆ. ಅಂದ್ರೆ ಸುಮಾರು 3 ಕಟಾವಿಗೆ ಬರುವಂತಹ ಅಲ್ಪಾವಧಿ ಬೆಳೆ ಮತ್ತು ಕಡಿಮೆ ಖರ್ಚಿನ ಬೇಸಾಯ ಹಾಗೂ ಹೆಚ್ಚು ಆದಾಯವನ್ನು ಈ ಒಂದು ಬೆಳೆಯನ್ನು ಬೆಳೆಯೋದ್ರಿಂದ ನಾವು ಪಡಿಬಹುದು. ಮತ್ತೆ ಬೀಜದಲ್ಲಿ ಪುಷ್ಟಿದಾಯಕವಾದಂತಹ ಉತ್ತಮ ದರ್ಜೆಯ ಎಣ್ಣೆ ಅಂಶ ಈ ಒಂದು ಸೂರ್ಯಕಾಂತಿನಲ್ಲಿದೆ ಮತ್ತು ಮುಖ್ಯವಾಗಿ ಅಧಿಕ ಇಳುವರಿ ನೀಡಬಲ್ಲಂತಹ ಸಂಕರಣ ತಳಿಗಳ ಈ ಒಂದು ಬೆಳೆಯಲ್ಲಿ ಲಭ್ಯ ಇರೋದ್ರಿಂದ ಅಲ್ಪಾವಧಿಯಲ್ಲಿಯೇ ಈ ಒಂದು ಸೂರ್ಯಕಾಂತಿ ಬೆಳೆ ಹೆಚ್ಚಿನ ವಿಸ್ತೀರ್ಣದಲ್ಲಿ ಬರಲಿಕ್ಕೆ ಅವಕಾಶ ಆಗಿದೆ. ಮತ್ತೆ ಆ ಒಂದು ಸಂಕರಣ ತಳಿಯನ್ನ ಬಿಡುಗಡೆ ಮಾಡಿದ ಒಂದು ಶ್ರೇಯಸ್ಸು ಕೂಡ ನಮ್ಮ ರಾಜ್ಯಕ್ಕೆ ಸಲ್ಲುತ್ತೆ ಅಂತ. ಹೌದು ಹೌದು ಹೌದು. ಇನ್ನು ಸೂರ್ಯಕಾಂತಿ ಬೆಳೆನಲ್ಲಿ ಈ ಉತ್ಪಾದಕತೆ ಬಹಳ ಕಡಿಮೆ ಇದೆ, ಇದಕ್ಕೆ ಏನು ಕಾರಣಗಳು ಅಂತೀರಿ? ನಮ್ಮ ದೇಶದಲ್ಲಿನ ಸರಾಸರಿ ಉತ್ಪಾದಕತೆ ನಾವೀಗ ತೆಗೆದುಕೊಂಡ್ರೆ ಸುಮಾರು 600-700 kg ಒಂದು ಹೆಕ್ಟೇರ್ಗೆ ಮಾತ್ರ ಇದೆ. ಈ ಕಡಿಮೆ ಉತ್ಪಾದಕತೆ ಇರಲಿಕ್ಕೆ ಪ್ರಮುಖವಾದಂಥ ಕಾರಣಗಳು ಅಂತ ಅಂದರೆ ಸೂರ್ಯಕಾಂತಿ ಬೆಳೆಯುವಂತಹ 70%-ಕ್ಕಿಂತ ಹೆಚ್ಚಿನ ಪ್ರದೇಶ ಮಳೆಯಾಶ್ರಿತವಾಗಿರುವಂಥದ್ದು ಪ್ರಮುಖವಾದಂಥ ಕಾರಣ. ಖುಷ್ಕಿ ಬೇಸಾಯದಲ್ಲಿ ಬೆಳೀತಾ? ಹೌದು, ಖುಷ್ಕಿ ಬೇಸಾಯದಲ್ಲಿ ಹೆಚ್ಚಿನ ವಿಸ್ತೀರ್ಣ ನಾವು ಈ ಒಂದು ಬೆಳೆಯಲ್ಲಿ ಬೆಳೀತಾ ಇದ್ದೇವೆ ಮತ್ತು ಪೌಷ್ಟಿಕಾಂಶಗಳ ಕೊರತೆ ಇರುವಂಥ ಮಣ್ಣಿನಲ್ಲಿ ನಾವು ಈ ಒಂದು ಬೆಳೆಯನ್ನು ಹೆಚ್ಚು ಬೆಳೀತಾ ಇದ್ದೀವಿ ಮತ್ತು ಈ ಬೆಳೆ ವಿವಿಧ ಹಂತಗಳಲ್ಲಿ ತೇವಾಂಶದ ಕೊರತೆ, ಪೌಷ್ಟಿಕಾಂಶದ ಕೊರತೆ, ಕೀಟ ಹಾಗೂ ರೋಗಗಳ ಬಾಧೆಗೆ ಹಾಗೂ ಹವಾಮಾನದ ವೈಪರೀತ್ಯಗಳ ಒತ್ತಡಗಳಿಗೆ ಒಳಗಾಗ್ತಾ ಇರೋದ್ರನ್ನು ಕೂಡ ಇಳುವರಿ ಕಡಿಮೆ ಇದೆ ಮತ್ತು ನಾವು ಸೂಕ್ತ ಬೆಳೆ ಪರಿವರ್ತನೆಯನ್ನು ಕೈಗೊಳ್ಳದಲ್ಲಿ ಇರೋದು ಕೂಡ ಒಂದು ಪ್ರಮುಖವಾದಂಥ ಕಾರಣ ಮತ್ತು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೀಜವನ್ನು ಬಳಸದಲ್ಲೇ ಇರುವಂಥದ್ದು ಮತ್ತು ಸಾಲುಗಳ ಅಂತರವನ್ನು ಕಾಪಾಡದಲ್ಲೇ ಇರುವಂಥದ್ದು ಮತ್ತು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನಾವು ಇಟ್ಕೊಂಡಿರೋದು ಕೂಡ ಒಂದು ಪ್ರಮುಖವಾದಂಥ ಕಾರಣ. ಇದಲ್ಲದೆ ದೃಢೀಕರಿಸಿದಂಥ ಮತ್ತು ಶಿಫಾರಸು ಮಾಡಿದ ಗುಣಮಟ್ಟದ ಬಿತ್ತನೆ ಬೀಜವನ್ನು ಬಳಕೆ ಮಾಡಿದರೆ ಅಂಥದ್ದು ಕೂಡ ಒಂದು ಕಾರಣ. ಜೊತೆಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತಾ ಇಲ್ಲ, ಹಾಗೂ ಸೂಕ್ತ ಕಾಲದಲ್ಲಿ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳದಲ್ಲೇ ಇರೋದ್ರಿಂದ ಈ ಉತ್ಪಾದಕತೆ ನಮ್ಮ ದೇಶದಲ್ಲಿ ಕಡಿಮೆ ಇರೋಕ್ಕೆ ಮುಖ್ಯವಾದ ಕಾರಣ. ಅಂದ್ರೆ ಜಾಗತಿಕ ಮಟ್ಟಕ್ಕೆ ಹೋಲಿಸಿದ್ರೆ ಶೇಕಡ 50% ಮಾತ್ರದಲ್ಲಿ ಉತ್ಪಾದಕತೆ ಇದೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ನಾವು ಈ ಸೂರ್ಯಕಾಂತಿ ಒಂದು ಬೇಸಾಯಕ್ಕೆ ಉಳುಮೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ, ಯಾವ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ ಅಂತ? ಈಗ ಮಾಗಿ ಉಳುಮೆ ಅಥವಾ ಬೇಸಿಗೆನಲ್ಲಿ ನಾವು ಆಳವಾಗಿ ನಾವು ಉಳುಮೆಯನ್ನು ಮಾಡೋದ್ರಿಂದ ಭೂಮಿಯಲ್ಲಿ ಇರುವಂಥ ಕೀಟಗಳ ಮರಿ ಹುಳುಗಳು ಹಾಗೂ ಕೋಶಗಳನ್ನು ನಾವು ಬಿಸಿಲು ಮತ್ತು ಹಾಗೂ ಸ್ವಾಭಾವಿಕ ಅಥವಾ ಶತ್ರುಗಳಿಗೆ ಸಿಲುಕಿಸಿ ನಾವು ನಾಶಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವುಗಳಲ್ಲಿ ಮುಖ್ಯವಾಗಿ ಗೊಣ್ಣೆ ಹುಳು, ಕಂಬಳಿ ಹುಳು ಅಥವಾ ಇತರೆ ಎಲೆ ತಿನ್ನುಗಳ ಕೋಶಾವಸ್ಥೆ ಇರುವಂಥ ಇದನ್ನು ನಾವು ನಾಶಪಡಿಸಲಿಕ್ಕೆ ಅವಕಾಶ ಆಗ್ತದೆ. ಈ ಮುಖ್ಯವಾಗಿ ತಾವು ಈ ಉತ್ಪಾದಕತೆ ಸಾಕಷ್ಟು ಕಡಿಮೆ ಇದೆ ಅಂತ ಹೇಳಿದ್ರಿ. ಹೌದು, ಈ ಉತ್ಪಾದಕತೆ ಕಡಿಮೆ ಇರುವಂತ ಒಂದು ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಯಾವ್ಯಾವ ಉತ್ತಮ ತಂತ್ರಜ್ಞಾನಗಳನ್ನು ಅಳವಡಿಸ್ಕೋಬೇಕಾಗತ್ತೆ? ಇದರಲ್ಲಿ ಪ್ರಮುಖವಾಗಿ ನಾವು ಬೆಳೆ ಪರಿವರ್ತನೆ ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಯಾಕಪ್ಪ ಅಂದ್ರೆ ಸೂರ್ಯಕಾಂತಿಯನ್ನ ಪ್ರತಿ ವರ್ಷ ಒಂದೇ ಜಮೀನಿನಲ್ಲಿ ನಾವು ಬೆಳಿಬಾರದು. ಬೆಳೆ ಪರಿವರ್ತನೆ ಮಾಡದಲೇ ಇರೋದ್ರಿಂದ ನಮಗೆ ರೋಗ ಮತ್ತು ಕೀಟಗಳ ಹಾವಳಿ ಹೆಚ್ಚಾಗಲಿಕ್ಕೆ ಅವಕಾಶ ಆಗ್ತದೆ. ಇದರ ಜೊತೆಗೆ ಅತ್ಯವಶ್ಯಕವಾದಂತಹ ಪೋಷಕಾಂಶಗಳ ಕೊರತೆ ಕೂಡ ಉಂಟಾಗ್ತದೆ. ಹಾಗಾಗಿ ನಾವು ಸೂರ್ಯಕಾಂತಿ ಬೆಳಿಬೇಕಾದ್ರೆ ಕನಿಷ್ಠ ಒಂದು ವರ್ಷನಾದರೂ ಕೂಡ ದ್ವಿದಳ ಧಾನ್ಯದ ಜೊತೆ ನಾವು ಬೆಳೆ ಪರಿವರ್ತನೆಯನ್ನ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನ ಪಡೆಯಲಿಕ್ಕೆ ಅವಕಾಶ ಆಗ್ತದೆ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ಅಂಶ? ಇದರ ಜೊತೆಗೆ ನಾವು ಸೂಕ್ತ ಕಾಲದಲ್ಲಿ ಬಿತ್ತನೆ ಮಾಡುವಂಥದ್ದು. ನಾನು ಈಗಾಗಲೇ ಹೇಳಿದೆ, ಸೂರ್ಯಕಾಂತಿಯನ್ನ ವರ್ಷದ ಎಲ್ಲಾ ಕಾಲದಲ್ಲಿ ಕೂಡ ನಾವು ಬೆಳಿಬಹುದು. ಅಂದ್ರೆ ಮುಂಗಾರಿನಲ್ಲಿರಬಹುದು, ತಡವಾದ ಮುಂಗಾರು ಇರಬಹುದು, ಹಿಂಗಾರು ಇರಬಹುದು ಅಥವಾ ಬೇಸಿಗೆ ಇರಬಹುದು. ಈ ಎಲ್ಲಾ ಕಾಲದಲ್ಲಿ ಕೂಡ ನಾವು ಈ ಒಂದು ಬೆಳೆಯನ್ನ ಬೆಳೆಯಬಹುದಾದ್ರೂ ಕೂಡ ಬೇಸಿಗೆ ಮತ್ತು ಹಿಂಗಾರಿನಲ್ಲಿ ನಾವು ಹೆಚ್ಚು ಉತ್ತಮ ಗುಣಮಟ್ಟದ ಇಳುವರಿಯನ್ನ ಪಡೀಲಿಕ್ಕೆ ಅವಕಾಶ ಆಗ್ತದೆ. ನಾವು ಮುಂಗಾರಿನಲ್ಲಿ ಬಿತ್ತನೆ ಮಾಡುವಂತದಾದ್ರೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಹಿಂಗಾರು ಬೆಳೆ ತೆಗೆದುಕೋಬೇಕಾದ್ರೆ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕು. ಬೇಸಿಗೆ ಬೆಳೆ ಬೆಳೆಯೋದಾದ್ರೆ ನಾವು ಡಿಸೆಂಬರ್ ಮತ್ತು ಜನವರಿ ತಿಂಗಳಿನಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಮುಂಗಾರು ಮತ್ತು ಹಿಂಗಾರಿನಲ್ಲಿ ನಾವು ಬಿತ್ತನೆಯಿಂದ ಮಾಡುವಂತ ಸಂದರ್ಭದಲ್ಲಿ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಅದು ಅಂದ್ರೆ ಹೂವಿನ ಹಂತ, ಭಾರಿ ಮಳೆ ಅಥವಾ ಬಿರುಗಾಳಿ ಅಥವಾ ಸತತ ಮಳೆಗೆ ಸಿಗದಂತೆ ನಾವು ಬಿತ್ತನೆಯನ್ನ ಸೂಕ್ತ ಮಾರ್ಪಾಟನ್ನು ಮಾಡ್ಕೋಬೇಕಾಗ್ತದೆ. ಇದು ಬಹಳ ಮುಖ್ಯವಾದ. ಹೌದು, ಮತ್ತೆ ಸೂಕ್ತವಾದಂತಹ ಭೂಮಿ ಆಯ್ಕೆಯನ್ನು ಕೂಡ ಮಾಡ್ಕೊಳ್ಳೋದು ಮುಖ್ಯವಾಗುತ್ತೆ. ಹೌದು, ಸೂರ್ಯಕಾಂತಿಯನ್ನು ನಾವು ಎಲ್ಲಾ ತರದ ಮಣ್ಣಿನಲ್ಲಿ ಕೂಡ ನಾವು ಬೆಳಿಬಹುದು. ಆದರೂ ಕೂಡ ಸರಾಗವಾಗಿ ನೀರು ಬಸಿದು ಹೋಗುವಂತದ ಫಲವತ್ತಾದ ಮರಳು ಮಿಶ್ರಿತ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿನ ಭೂಮಿ ಈ ಬೆಳೆಗೆ ಅತ್ಯಂತ ಸೂಕ್ತವಾದಂಥದ್ದು. ಮತ್ತು ನೀರು ನಿಲ್ಲುವಂತ ಜೌಗು ಪ್ರದೇಶದಲ್ಲಿ ಈ ಬೆಳೆಯನ್ನ ನಾವು ಬೆಳಿಬಾರದು. ಇನ್ನು ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಬಿತ್ತನೆಗೆ ಮುಂಚೆ ನಾವು 3-4 ಬಾರಿ ಆಳವಾದ ಉಳುಮೆಯನ್ನು ನಾವು ಮಾಡಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಸೂರ್ಯಕಾಂತಿ ಬೇರುಗಳು ಅತಿ ಆಳಕ್ಕೆ ತಲುಪಿ ಅಲ್ಲಿ ದೊರೆಯುವಂಥ ನೀರು ಮತ್ತು ಪೋಷಕಾಂಶಗಳನ್ನು ಉಪಯೋಗಿಸಿಕೊಂಡು ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಇದರ ಜೊತೆಗೆ ನಾವು ಭೂಮಿಯನ್ನು ಸಮತಟ್ಟು ಕೂಡ ನಾವು ಮಾಡಬೇಕಾಗ್ತದೆ. ಈ ರೀತಿ ನಾವು ಭೂಮಿಯನ್ನು ಸಮತಟ್ಟು ಮಾಡೋದ್ರಿಂದ ಬಿತ್ತಿದ ಎಲ್ಲಾ ಬೀಜಗಳು ಕೂಡ ಒಂದೇ ಸಮನಾಗಿ ಮೊಳಕೆ ಹೊಡೆದು ಉತ್ತಮ ಗುಣಮಟ್ಟದ ಸಸಿಗಳು ಬರಲಿಕ್ಕೆ ಅವಕಾಶ ಆಗ್ತದೆ. ಇನ್ನು ನಾವು ಸರಿಯಾದಂಥ ಗುಣಮಟ್ಟದ ಬೀಜವನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳ ಆಯ್ಕೆನೂ ಕೂಡ ಅಷ್ಟೇ ಮುಖ್ಯ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ನೀವು ಹೇಳಿದಾಗೆ ಉತ್ತಮ ಗುಣಮಟ್ಟದ ತಳಿ ಬಳಕೆ ಅತಿ ಮುಖ್ಯವಾದಂಥದ್ದು. ಸೂರ್ಯಕಾಂತಿ ಪರಾಗಸ್ಪರ್ಶ ಅನ್ನುವಂಥ ಗುಂಪಿಗೆ ಸೇರಿರುವಂಥ ಬೆಳೆ. ಈ ನಾವು ಹೆಚ್ಚಿನ ಇಳುವರಿ ಪಡಿಬೇಕಾದ್ರೆ ಶಿಫಾರಸು ಮಾಡಿದಂಥ ಮತ್ತು ದೃಢೀಕರಿಸಿದಂಥ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಬಳಸಬೇಕಾಗ್ತದೆ. ತಳಿಗಳ ವಿಷಯಕ್ಕೆ ಬರೋದಾದರೆ ಮಾರ್ಡನ್ ಅನ್ನೋ ಅಲ್ಪಾವಧಿ ತಳಿ, ಸುಮಾರು 75-80 ದಿವಸದಲ್ಲಿ ಕಟಾವಿಗೆ ಬರುವಂಥ ಗಿಡ್ಡ ತಳಿ ಅನ್ನ 1978 ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಬಿಡುಗಡೆ ಮಾಡಲಾಗಿದೆ. ಈ ತಳಿಯನ್ನು ನಾವು ಬಳಸ್ಬೋದು, ಅಲ್ಪಾವಧಿ ತಳಿಯನ್ನು ಬಳಸ್ಬೋದು. ಇದಲ್ಲದೆ 1980 ನಮ್ಮ ದೇಶದ ಮೊಟ್ಟ ಮೊದಲ ಸಂಕರಣ ತಳಿ, ಹೈಬ್ರಿಡ್ ತಳಿ BSH-1 ಇದನ್ನು ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರು ಸನ್ಫ್ಲವರ್ ಹೈಬ್ರಿಡ್. ಹೌದು, ಬೆಂಗಳೂರು ಸನ್ಫ್ಲವರ್ ಹೈಬ್ರಿಡ್ 1 1980 ಬಿಡುಗಡೆ ಆದಂತ ಮೊದಲ ಮೊಟ್ಟ ಮೊದಲ ಸಂಕರಣ ತಳಿ, ದೇಶದಲ್ಲೇ ಮೊಟ್ಟ ಮೊದಲ ಸಂಕರಣ ತಳಿ. ಇದು ನಮ್ಮ ದೇಶದ ಸೂರ್ಯಕಾಂತಿ ಸಾಗುವಳಿಯಲ್ಲಿ ಒಂದು ಹೈಬ್ರಿಡ್ ಯುಗಕ್ಕೆ ನಾಂದಿಯನ್ನ ಹಾಡುತ್ತಿದ್ದು, ಒಂದು ರೀತಿ ಕ್ರಾಂತಿಯನ್ನೇ ಮಾಡ್ತಾ. ಹೌದು ಹೌದು ಹೌದು, ಇದು ನಮ್ಮ ದೇಶದ ಇನ್ನಿತರ ಸರ್ಕಾರಿ ಹಾಗೂ ಖಾಸಗಿ ಸಂಶೋಧನಾ ಕೇಂದ್ರಗಳಲ್ಲಿ ಸಂಕರಣ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರೇರಕ ಶಕ್ತಿ ಆಯಿತು. ಇದೀಗ ನಾವು ಸಾಕಷ್ಟು ಸಂಕರಣ ತಳಿಗಳನ್ನು ಈ ಒಂದು ಬೆಳೆಯಲ್ಲಿ ಬಿಡುಗಡೆ ಆಗಿ ನೋಡ್ತಾ ಇದ್ದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂತಹ ಸಂಕರಣ ತಳಿಗಳು ಯಾವ್ಯಾವ ಅಂತೀರಿ? ಈ BSH ಒಂದು ನಾನು ಈಗಾಗಿ ಹೇಳಿದ, ಇದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂತಹ ತಳಿ. ಇದಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ KBSH ಒಂದು, KBSH 44 ಅನ್ನು ಸಂಕರಣ ತಳಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಎಲ್ಲೆಲ್ಲಿ ಸೂರ್ಯಕಾಂತಿಯನ್ನು ಬೆಳೀತಾ ಇದೋ ಅಲ್ಲಿ ಶಿಫಾರಸು ಮಾಡಲಾಗಿದೆ. ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಬೆಳಿಲಿಕ್ಕೆ KBSH 41, KBSH 42 ಮತ್ತು KBSH 53 ಈ ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಸಂಕರಣ ತಳಿಗಳು ಸುಮಾರು 90-100 ದಿವಸದಲ್ಲಿ ಕಟಾವಿಗೆ ಬರುವಂತಹ ತಳಿಗಳು. ಸುಮಾರು 36-40% ಎಣ್ಣೆ ಅಂಶ ಇರುವಂತಹ ತಳಿಗಳಿವು. ಈ ತಳಿಗಳ ಅಲ್ದಲೇನೆ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿಂದ RSFH 1 ಮತ್ತು RSFH 130 ಮತ್ತೆ ಎಣ್ಣೆಕಾಳು ಸಂಶೋಧನಾ ನಿರ್ದೇಶನಾಲಯ ಹೈದರಾಬಾದ್ನಿಂದ ಬಿಡುಗಡೆಗೊಂಡಿರುವಂತಹ DRSH 1 ಈ ಸಂಕರಣ ತಳಿಗಳು ಕೂಡ ನಮ್ಮ ರಾಜ್ಯಕ್ಕೆ ಶಿಫಾರಸು ಮಾಡಲಾಗಿದೆ. ಅವು ಕೂಡ ಉತ್ತಮವಾಗಿ ಉತ್ತಮವಾಗಿ ಇಳುವರಿ ಕೊಡುವಂತಹ ತಳಿಗಳು. ಅಂದ್ರೆ ಅವುಗಳ ಒಂದು ಬಿತ್ತನೆ ಬೀಜಗಳು ಕೂಡ ಲಭ್ಯವಿದಾವ? ಹೌದು, ಲಭ್ಯ ಇದೆ. ಇನ್ನು ಮುಖ್ಯವಾಗಿ ನಾವು ಉತ್ತಮವಾದಂತಹ ಇಳುವರಿಯನ್ನು ಪಡೆಯೋದಕ್ಕೆ ಯಾವ್ಯಾವ ಬೇಸಾಯ ಕ್ರಮಗಳಿಗೆ ಒತ್ತನ್ನು ಕೊಡಬೇಕಾಗುತ್ತೆ? ಮುಖ್ಯವಾದ ಬೇಸಾಯ ಕ್ರಮಗಳು ಅಂತ ಅಂದ್ರೆ ಮೊದಲನೇದಾಗಿ ನಾವು ಬಿತ್ತನೆ ಅಂತರ ಮತ್ತು ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ನೀರು ಸರಾಗವಾಗಿ ಬಸಿದು ಹೋಗುವಂತ ಸಾಮರ್ಥ್ಯ ಇರುವಂತ ಭೂಮಿಯಲ್ಲಿ ನಾವು ಈ ಬೆಳೆಯನ್ನ ಬೆಳೆಯೋದು ಅತ್ಯವಶ್ಯಕ. ನಾವು ಬಿತ್ತನೆ ಬೀಜದ ವಿಷಯಕ್ಕೆ ಬಂದ್ರೆ ಸಂಕರಣ ತಳಿಗಳನ್ನು ನಾವು ಬಳಕೆ ಮಾಡೋದಾದ್ರೆ ಒಂದು ಹೆಕ್ಟೇರ್ಗೆ 5 KG ಅಂದ್ರೆ ಒಂದು ಎಕರೆಗೆ 2 KG ಬಿತ್ತನೆ ಬೀಜ ಬೇಕಾಗ್ತದೆ. ಅದೇ ರೀತಿ ನಾವು ಸಾಮಾನ್ಯ ತಳಿಗಳನ್ನು ಬಳಕೆ ಮಾಡೋದಾದ್ರೆ ಸುಮಾರು 7.5 KG ಬಿತ್ತನೆ ಬೀಜ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತದೆ. ಉದಾಹರಣೆಗೆ ಈಗ ಮಾರ್ಡನ್ ಬಳಸೋದಾದ್ರೆ, ಹೌದು, ಮಾರ್ಡನ್ ಬಳಸೋದಾದ್ರೆ ನಾವು 7.5 KG ಬಿತ್ತನೆ ಬೀಜ ಬೇಕು. ಸಂಕರಣ ಇತರೆ ಸಂಕರಣ ತಳಿಗಳನ್ನು ಬಳಸೋದಾದ್ರೆ 5 KG ಬಿತ್ತನೆ ಬೀಜ ಸಾಕಾಗ್ತದೆ. ಆದರೆ ಒಂದು ವಿಷಯವನ್ನು ನಾವಿಲ್ಲಿ ಗಮನದಲ್ಲಿಟ್ಕೋಬೇಕು, ಹೈಬ್ರಿಡ್ ತಳಿಯನ್ನು ಸಂಕರಣ ತಳಿ ನಾನು ಹೇಳಿದೆ ಅದನ್ನು ಬಳಕೆ ಮಾಡೋದಾದ್ರೆ ಪ್ರತಿ ವರ್ಷ ಹೊಸದಾಗಿ ನಾವು ಬಿತ್ತನೆ ಬೀಜವನ್ನು ಕೊಂಡ್ಕೊಂಡು ನಾವು ಬಳಸಬೇಕಾಗ್ತದೆ, ಬಿತ್ತನೆಗೆ ಅದನ್ನು ಬಳಸಬೇಕಾಗ್ತದೆ. ಇಲ್ಲಿ ನಾವು 2 ಅಡಿ ಅಂತರದ ಸಾಲುಗಳನ್ನು ತೆಗಿಬೇಕು. ಆಮೇಲೆ ಪ್ರತಿ ಸಾಲಿನಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ 1 ಅಡಿ ಅಂತರವನ್ನು ನಾವು ಕಾಪಾಡ್ಕೋಬೇಕು. ಮತ್ತೆ ಪ್ರತಿ ಸಾಲಿನಲ್ಲಿ ಒಂದು ಗುಣಿನಲ್ಲಿ ಕನಿಷ್ಠ 2-3 ಬೀಜವನ್ನು ಒಂದು ಅಂಗಳಕ್ಕಿಂತ ಹೆಚ್ಚು ಆಳಕ್ಕೆ ಇಲ್ಲದಂತೆ ನಾವು ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಮತ್ತು ನಾವು ಬಿತ್ತನೆ ಮಾಡುವಂತ ದಿವಸ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರೋದು ಅಂತ ನಾವು ಖಾತ್ರಿಪಡಿಸಿಕೊಬೇಕು. ಮತ್ತೆ ಬಿತ್ತನೆಗೆ ಮುಂಚೆ ಬೀಜಗಳನ್ನು ಸುಮಾರು 12-14 ಗಂಟೆ ಕಾಲ ನಾವು ನೀರಿನಲ್ಲಿ ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡೋದ್ರಿಂದ ಸಮಾನವಾಗಿ ಬೀಜ ಮೊಳಕೆ ಹೊಡೆದು ಅನುಕೂಲ. ಇನ್ನು ಬೀಜೋಪಚಾರ ಕೂಡ ಬಹಳ ಮುಖ್ಯವಾದಂತಹ ಕಡಿಮೆ ಖರ್ಚಿನ ಒಂದು ತಂತ್ರಜ್ಞಾನ ಅಂತ ಹೇಳಬಹುದು. ಈ ಸೂರ್ಯಕಾಂತಿಯಲ್ಲಿ ಬೀಜೋಪಚಾರವನ್ನು ಹೇಗೆ ಪಾಲಿಸಬೇಕಾಗುತ್ತೆ? ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪ್ರಿಡ್ 70WS ಪುಡಿಯನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ಮೊಳಕೆ ಹೊರಗಡೆ ಬಂದ ನಂತರ ಸುಮಾರು 25 ದಿವಸಗಳವರೆಗೆ ರಸ ಹೀರುವ ಕೀಟಗಳಿಂದ ನಾವು ರಕ್ಷಣೆಯನ್ನು ಪಡೆಯಬಹುದು. ಇದಲ್ಲದೆ ಥ್ರಿಪ್ಸ್ ನುಸಿಯಿಂದ ಹರಡುವ ಮಾರಕ ನೆಕ್ರೋಸಿಸ್ ನಂಜು ರೋಗದಿಂದ ಕೂಡ ನಾವು ಒಂದು ರಕ್ಷಣೆಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಇದರ ಜೊತೆಗೆ ಪ್ರತಿ ವರ್ಷ ಕೇದಿಗೆ ರೋಗ ಬರುವಂತಹ ಪ್ರದೇಶಗಳಲ್ಲಿ ನಾವು 1 KG ಬಿತ್ತನೆ ಬೀಜಕ್ಕೆ 6 ಗ್ರಾಂನಷ್ಟು ಮೆಟಲಾಕ್ಸಿಲ್ 35SD 35SD ಉಪಚಾರ ಮಾಡೋದ್ರಿಂದ ನಾವು ಕೇದಿಗೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇದರ ಜೊತೆಗೆ ನಾವು ಬಿತ್ತಿದ 10-15 ದಿವಸದಲ್ಲಿ ಪ್ರತಿ ಸಾಲಿನಲ್ಲಿ 30 cm ಅಂತರದಲ್ಲಿ ಪ್ರತಿ ಗುಣಿಗೆ 1 ಆರೋಗ್ಯವಾಗಿರುವಂತಹ ಸಸಿಯನ್ನು ಇಟ್ಟುಕೊಂಡು ಉಳಿದಿದ್ದನ್ನು ನಾವು ಕಿತ್ತಾಕಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ನಾವು ಗಿಡಗಳು ಸದೃಢವಾಗಿ ಬೆಳೆದು ಕಾಳು ಗಟ್ಟಿಯಾಗಿ ಕಟ್ಟು ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಅವಕಾಶ ಆಗ್ತದೆ. ತೆನೆಗಳು ಕೂಡ ದಪ್ಪರಾಗಿ, ಹೌದು. ಮತ್ತೆ ಬಿತ್ತನೆಯಾದ 30-40 ದಿವಸದ ಒಳಗೆ ನಾವು ಗಿಡದ ಸುತ್ತ ಮಣ್ಣನ್ನ ಏರಾಕೋದ್ರಿಂದ ಗಿಡಗಳು ಸದೃಢವಾಗಿ ಬೆಳೆದು ಅಂದ್ರೆ ಗಿಡಗಳಿಗೆ ಒಂದು ಭದ್ರತೆಯನ್ನು ಕೂಡ ಕೊಡ್ಲಿಕ್ಕೆ ಆಗ್ತದೆ. ಇನ್ನು ಸೂರ್ಯಕಾಂತಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಬಳಸಿಕೊಳ್ಳುವಂತ ಬೆಳೆ ಅಂತ ನಾವು ಕೇಳಿದ್ವಿ. ಯಾಕಂದ್ರೆ ಇದಕ್ಕಾಗಿನ ನಾವು ಬೆಳೆ ಪರಿವರ್ತನೆಯನ್ನ ಶಿಫಾರಸು ಮಾಡ್ತೀವಿ. ಹೌದು, ಈ ಉತ್ತಮ ಇಳುವರಿ ಪಡೆಯೋದಕ್ಕೆ ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ನಾವು ಪೂರೈಕೆ ಮಾಡಬೇಕಾಗುತ್ತೆ? ಈಗಾಗಲೇ ಹೇಳಿದಾಗೆ ಸೂರ್ಯಕಾಂತಿ ಹೆಚ್ಚು ಪೋಷಕಾಂಶಗಳನ್ನು ಭೂಮಿಯಿಂದ ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ನಾವು ಪೂರೈಕೆ ಮಾಡಬೇಕಾಗ್ತದೆ. ಇದಕ್ಕೋಸ್ಕರ ಸುಮಾರು 6-7 ಟನ್ ಒಂದು ಹೆಕ್ಟೇರ್ಗೆ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ ನಾವು 2-3 ವಾರ ಮೊದಲು ನಾವು ಕೊಡಬೇಕಾಗ್ತದೆ. ಇದರ ಜೊತೆಗೆ ಶಿಫಾರಸು ಮಾಡಿದಂತ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಅಂದರೆ 60 KG ಸಾರಜನಕ, 75 KG ರಂಜಕ ಮತ್ತು 60 KG ಪೊಟ್ಯಾಶ್ ಅಂಶ ಇರುವಂತಹ ರಸಗೊಬ್ಬರಗಳನ್ನು ನೀರಾವರಿ ಪ್ರದೇಶಕ್ಕೆ ಒಂದು ಹೆಕ್ಟೇರ್ಗೆ ನಾವು ಕೊಡಬೇಕಾಗ್ತದೆ. ಇದೇ ರೀತಿ ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಈ ಬೆಳೆಯನ್ನು ಬೆಳೆಯಬೇಕಾದ್ರೆ 35 KG ಸಾರಜನಕ, 50 KG ರಂಜಕ ಮತ್ತು 35 KG ಪೊಟ್ಯಾಶ್ ಅಂಶ ಇರುವಂತ ರಸಗೊಬ್ಬರಗಳನ್ನ ನಾವು ಕೊಡಬೇಕಾಗ್ತದೆ. ಇದರಲ್ಲಿ ಹೌದು, ಒಂದು ಹೆಕ್ಟೇರ್ಗೆ ಕೊಡಬೇಕಾಗ್ತದೆ. ಇದರಲ್ಲಿ 50% ಸಾರಜನಕವನ್ನ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ರಸಗೊಬ್ಬರಗಳನ್ನ ನಾವು ಬಿತ್ತನೆಯ ಸಮಯದಲ್ಲೇ ನಾವು ಕೊಡಬೇಕಾಗ್ತದೆ. ಇನ್ನು ಉಳಿದ 50% ಸಾರಜನಕವನ್ನ ಬಿತ್ತನೆಯಾದ 30-35 ದಿವಸಗಳ ನಂತರ ಮಣ್ಣನ್ನು ಏರು ಹಾಕುವಂತ ಸಂದರ್ಭದಲ್ಲಿ ನಾವು ಪೂರೈಕೆ ಮಾಡಬೇಕಾಗ್ತದೆ. ಇನ್ನು ಯಾವುದೇ ಬೆಳೆಯಾದರೂ ಕೂಡ ನಾವು ಪ್ರಾರಂಭದಲ್ಲಿ ಕಳೆ ನಿಯಂತ್ರಣದ ಕಡೆಗೆ ಗಮನ ಕೊಡೋದು ಬಹಳ ಮುಖ್ಯವಾಗುತ್ತೆ. ಹೌದು, ಸೂರ್ಯಕಾಂತಿ ಬೆಳೆನಲ್ಲಿ ಈ ಕಳೆ ನಿಯಂತ್ರಣ ಮತ್ತು ಅಂತರ ಬೇಸಾಯ ಕ್ರಮಗಳನ್ನು ಯಾವ ಒಂದು ಕಾಲದಲ್ಲಿ ಮಾಡಬೇಕಾಗತ್ತೆ ಅಂತೇಳಿ? ನಾವು ಬಿತ್ತನೆ ಮಾಡಿದ ನಂತರ ಈ ಕಳೆಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಬಿತ್ತನೆ ದಿವಸ ಅಥವಾ ಮರುದಿವಸ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಂಡು ಆಲಾಕ್ಲೋರ್ ಕಳೆನಾಶಕವನ್ನ 4 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು. ಮತ್ತೆ ವಿವಿಧ ಕಳೆಗಿಡಗಳು ಸೂರ್ಯಕಾಂತಿ ಬೆಳೆಯ ಆರಂಭದ ಹಂತದಲ್ಲಿ ತೇವಾಂಶಕ್ಕಾಗಬಹುದು, ಬೆಳಕು, ಜಾಗ ಮತ್ತು ಪೋಷಕಾಂಶಗಳಿಗಾಗಿ ಸ್ಪರ್ಧೆಗೆ ಇಳಿಯೋದ್ರಿಂದ ಸಕಾಲದಲ್ಲಿ ನಾವು ಕಳೆ ನಿಯಂತ್ರಣ ಮಾಡದೇ ಇದ್ರೆ ಇಳುವರಿ ಕಡಿಮೆ ಆಗುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಹೌದು, ಮತ್ತು ಬಿತ್ತನೆಯ ನಂತರ 20-40 ದಿನಗಳಲ್ಲಿ 2 ಬಾರಿ ನಾವು ಕುಂಟೆ ಹೊಡೆಯೋದ್ರಿಂದ ಕೂಡ ಕಳೆ ನಿಯಂತ್ರಣ ಆಗಿ ಗಿಡಗಳ ಬುಡಕ್ಕೆ ಮಣ್ಣನ್ನು ಕೂಡ ಏರಾಕದಂತಾಗ್ತದೆ. ಇದರಿಂದ ಗಿಡಗಳು ಗಾಳಿಗೆ ಬೀಳದಂತೆ ಹಾಗೂ ತೆನೆಗಳು ಕಾಳು ಕಟ್ಟಿದಾಗ ಭಾಗದಲ್ಲಿ ಇರೋದನ್ನು ಕೂಡ ನಾವು ತಪ್ಪಿಸಬಹುದು. ಇದು ಮುಖ್ಯವಾಗಿ ಕಳೆ ನಿಯಂತ್ರಣದ ಬಗ್ಗೆ ಆಯಿತು. ಹೌದು, ಅಂದ್ರೆ ಕಳೆನಾಶಕವನ್ನ ನಾವು ಬಳಸ್ಕೋಬಹುದು. ಹೌದು, ಲ್ಯಾಸೋ ಅಥವಾ ಅಲಕ್ಲೋರ್ ಅನ್ನ ಬಳಸ್ಕೊಳ್ಳೋದ್ರಿಂದ ನಮ್ಮ ರೈತರು ಇವತ್ತೇನು ಕೂಲಿ ಖರ್ಚು ಹೆಚ್ಚು ಬರ್ತಾ ಇದೆ, ಹೌದು, ಅದನ್ನ ಸ್ವಲ್ಪ ಮಟ್ಟಿಗೆ ಅವರು ಕಡಿಮೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಖಂಡಿತ. ಅಂದ್ರೆ ಆ ಸಂದರ್ಭದಲ್ಲಿ ಭೂಮಿನಲ್ಲಿ ತೇವಾಂಶ ಇರೋದು ಬಹಳ ಆಗುತ್ತೆ. ಹೌದು, ನೀರಾವರಿನಲ್ಲಾದ್ರೆ ನಾವು ಅನುಕೂಲ ಪಡ್ಕೋಬಹುದು. ಕುಷ್ಕಿನಲ್ಲಿ ಕೂಡ ನಾವು ಬಿತ್ತನೆ ಮಾಡುವಂತ ದಿವಸ ತೇವಾಂಶ ಇರುತ್ತೆ, ತಕ್ಷಣನೇ ನಾವು ಅದನ್ನ ಸಿಂಪರಣೆ ಮಾಡಬೇಕಾಗ್ತದೆ. ಬಿತ್ತದ ತಕ್ಷಣನೇ ನಾವು ಅದನ್ನ ಅವತ್ತಿನ ದಿವಸನೇ ನಾವು ಸಿಂಪರಣೆ ಮಾಡಬಹುದು. ಇನ್ನ ನೀರಾವರಿ ಆಶ್ರಯದಲ್ಲಿ ನಾವೇನಾದರೂ ಸೂರ್ಯಕಾಂತಿಯನ್ನ ಬೆಳೆಯೋದಾದ್ರೆ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ? ಬಿತ್ತನೆ ಸಮಯದಲ್ಲಿ ನಾವು ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇಲ್ಲದೆ ಅಂತ ಪಕ್ಷದಲ್ಲಿ ನಾವು ಬಿತ್ತನೆ ಮಾಡೋದಕ್ಕಿಂತ ಮೊದಲು ನಾವು ನೀರನ್ನ ಹಾಯಿಸಬೇಕಾಗ್ತದೆ. ಮತ್ತೆ ಮೊಳಕೆ ಹೊರಗಡೆ ಬಂದ ನಂತರ ವಾತಾವರಣದ ಪರಿಸ್ಥಿತಿಗೆ ನಾವು ತಕ್ಕಂತೆ ಹಾಗೂ ಮಣ್ಣಿನ ಗುಣಲಕ್ಷಣಗಳಿಗೆ ಅನುಸಾರವಾಗಿ ಕಪ್ಪು ಮಣ್ಣಿನಲ್ಲಿ ಈ ಬೆಳೆಯನ್ನು ಬೆಳೆಯೋದಾದರೆ 15-20 ದಿವಸಗಳ ಅಂತರದಲ್ಲಿ, ಹಾಗೂ ಕೆಂಪು ಮಣ್ಣಿನಲ್ಲಾದರೆ 8-10 ದಿವಸಗಳ ಅಂತರದಲ್ಲಿ ನಾವು ನೀರನ್ನು ಈ ಬೆಳೆಗೆ ಕೊಡಬೇಕಾಗ್ತದೆ. ಬೆಳೆಯ ಬೆಳವಣಿಗೆಯ ಮುಖ್ಯ ಹಂತಗಳಾದ ಮೊಳಕೆ ಒಡೆಯುವಿಕೆ, ಮೊಗ್ಗಿನ ಸಮಯ, ಹೂ ಅರಳುವ ಸಮಯ ಮತ್ತು ತೆನೆಯಲ್ಲಿ ಕಾಳು ಕಟ್ಟುವ ಸಮಯದಲ್ಲಿ ನಾವು ತೇವಾಂಶದ ಕೊರತೆಯಾಗದಂತೆ ನಾವು ನೋಡಿಕೊಳ್ಳಬೇಕಾದದ್ದು ಅತಿ ಮುಖ್ಯವಾದ. ಅಂದ್ರೆ ಇವು ಸಂದಿಗ್ಧ ಹಂತಗಳು. ಹೌದು, ಸಂದಿಗ್ಧ. ಮೊಳಕೆ ಒಡೆಯುವಂತ ಒಂದು ಹಂತ, ಮೊಗ್ಗಿನ ಹಂತ, ಹೂ ಅರಳುವಂತ ಒಂದು ಸಮಯ, ಮತ್ತೆ ತೆನೆಯಲ್ಲಿ ಕಾಳು ಕಟ್ಟುವಂತ ಸಮಯ. ಹೌದು, ಈ ಸಮಯದಲ್ಲಿ ತೇವಾಂಶದ ಕೊರತೆ ಆಗಲೇಬಾರದು. ಹೌದು. ಇನ್ನು ಲಘು ಪೋಷಕಾಂಶಗಳ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತೀರಿ ಸೂರ್ಯಕಾಂತಿಗೆ? ಸೂರ್ಯಕಾಂತಿಗೆ ಬೋರಾನ್ ಮತ್ತು ಗಂಧಕ ಈ ಬಹಳ ಮುಖ್ಯವಾದಂತ ಲಘು ಪೋಷಕಾಂಶಗಳು. ಇದರಲ್ಲಿ ಇದನ್ನ ನಾವು ಹೂ ಅರಳುವಂತ ಸಂದರ್ಭದಲ್ಲಿ 2 ಗ್ರಾಂ ನಂತೆ ಬೋರಾಕ್ಸ್ ಅನ್ನ ನಾವು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಇದೇ ರೀತಿ ಪ್ರತಿ 3 ಬೆಳೆ ನಂತರ 1 ಎಕರೆಗೆ 2.5 ಕೆಜಿಯಷ್ಟು ಸತಿವಿನ ಸಲ್ಫೇಟ್ ಅನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗ್ತದೆ, ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ. ಈ ರೀತಿ ಮಾಡೋದ್ರೆ ಈ ಲಘು ಪೋಷಕಾಂಶಗಳನ್ನ ನಾವು ಪೂರೈಕೆ ಮಾಡೋದ್ರಿಂದ ಕಾಳು ಕಟ್ಟುವಿಕೆಯ ಪ್ರಮಾಣ ಜಾಸ್ತಿ ಆಗ್ತದೆ, ಕಾಳಿನ ಇಳುವರಿ ಜಾಸ್ತಿ ಆಗ್ತದೆ ಮತ್ತು ಎಣ್ಣೆ ಅಂಶದಲ್ಲಿ ಹೆಚ್ಚಳವನ್ನ ನಾವು ನಿರೀಕ್ಷಣೆ ಮಾಡಬಹುದು. ಅಂದ್ರೆ ಸತುವಿನ ಸಲ್ಫೇಟ್ ಕೊಡೋದ್ರಿಂದ ಸತುವಿನ ಅಂಶ ಮತ್ತು ಗಂಧಕದ ಅಂಶ, ಹೌದು, ಎರಡು ಕೂಡ ಸಿಗುತ್ತೆ. ಇನ್ನೊಂದು ವಿಚಾರ ನಾವೇನ್ ಕೇಳೋದು ಅಂದ್ರೆ, ಇದು ಪರಕೀಯ ಪರಾಗಸ್ಪರ್ಶ ಆಗುವಂತ ಬೆಳೆ ಆಗಿರೋದ್ರಿಂದ ಕೃತಕ ರೀತಿಯಲ್ಲಿ ನಾವು ಪರಾಗಸ್ಪರ್ಶ ಮಾಡುವಂತ ಅವಶ್ಯಕತೆ ಇರುತ್ತೆ? ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂಕರಣ ತಳಿಗಳಲ್ಲಿ ಸೆಲ್ಫ್ ಫರ್ಟಿಲಿಟಿ ಅಂತ ಏನ್ ಕರಿತೀವಿ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ನಾವು ಕೈಯಿಂದ ಪರಾಗಸ್ಪರ್ಶ ಮಾಡುವಂತ ಅವಶ್ಯಕತೆ ಸಂಕರಣ ತಳಿಗಳಲ್ಲಿ ಬೇಕಾಗಿಲ್ಲ. ಈಗ ಮಾರ್ಡನ್ ಆದ್ರೆ? ಮಾರ್ಡನ್ ಆದ್ರೆ ಕೈಯಿಂದ ಪರಾಗಸ್ಪರ್ಶ ಮಾಡಬೇಕಾಗ್ತದೆ. ಯಾವ ಹಂತದಲ್ಲಿ? ಜೇನುನೊಣಗಳು ಸಂಖ್ಯೆ ಏನಾರ ಸುತ್ತಮುತ್ತಲ ಇದರಲ್ಲಿ ಹೆಚ್ಚಿಗೆ ಇದ್ದಂತ ಸಂದರ್ಭದಲ್ಲಿ ಕೃತಕವಾಗಿ ಪರಾಗಸ್ಪರ್ಶ ಮಾಡುವಂತ ಅವಶ್ಯಕತೆ ಇಲ್ಲ. ಅದರೊಳಗೆ ಜೇನು ಪೆಟ್ಟಿಗೆಗಳನ್ನ 1 ಹೆಕ್ಟೇರ್ಗೆ ಸುಮಾರು 5 ಜೇನು ಪೆಟ್ಟಿಗೆಗಳನ್ನ ನಾವು ಇಟ್ಕೊಂಡ್ರೆ ಜೇನು ಸಿಗೋದು ಜೊತೆಗೆ ಪರಾಗಸ್ಪರ್ಶ ಆಗಿ ಹೆಚ್ಚಿನ ಇಳುವರಿ ಪಡೀಲಿಕ್ಕೂ ಕೂಡ ನಮಗೆ ಅವಕಾಶ ಆಗ್ತದೆ. ಈಗ ಈ ಸಂಕರಣ ತಳಿಗಳಲ್ಲೂ ಕೂಡ ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ ಏನಾದ್ರೂ ಅನುಕೂಲ ಆಗಬಹುದೇ? ಹೌದು, ಸ್ವಲ್ಪ ಮಟ್ಟಿಗೆ 5-10% ಅಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಳು ಕಟ್ಟಿ ಚೆನ್ನಾಗಿ ಇಳುವರಿ ಪಡೀಲಿಕ್ಕೆ ಅವಕಾಶ ಆಗ್ತದೆ. ಇನ್ನ ಈ ಸೂರ್ಯಕಾಂತಿ ಬೆಳೆ ಯಾವಾಗ ಕಟಾವಿಗೆ ಬರುತ್ತೆ, ಯಾವ ಒಂದು ಲಕ್ಷಣಗಳನ್ನು ನೋಡಿಕೊಂಡು ನಾವು ಕಟಾವಿಗೆ ಮುಂದಾಗಬೇಕಾಗತ್ತೆ? ಈ ಬೆಳೆ ಸಾಮಾನ್ಯವಾಗಿ ತಳಿಗಳಿಗೆ ಅನುಸಾರವಾಗಿ ಸುಮಾರು 90-100 ದಿವಸದಲ್ಲಿ ಕಟಾವಿಗೆ ಬರ್ತದೆ. ಗಿಡದ ಕೆಳಗಿನ ಭಾಗದ ಎಲೆಗಳು ಒಣಗಿ ತೆನೆ ಹಿಂಭಾಗ ಹಳದಿ ಬಣ್ಣಕ್ಕೆ ತಿರುಗಿದಾಗ ನಾವು ಕಟಾವು ಮಾಡಬೇಕಾಗ್ತದೆ ಈ ಬೆಳೆಯನ್ನು. ಮತ್ತು ಸರಿಯಾದ ಸಮಯಕ್ಕೆ ನಾವು ಕೊಯ್ಲು ಮಾಡದಲ್ಲೇ ಇದ್ರೆ ಬೀಜ ಉದುರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಸಮಯಕ್ಕೆ ಸರಿಯಾಗಿ ಕೊಯ್ಲನ್ನು ಮಾಡಬೇಕು. ಮತ್ತು ಕಟಾವಿನ ನಂತರ ತೆನೆಗಳನ್ನು ಗುಡ್ಡೆ ಹಾಕದೆ ನೆಲದ ಮೇಲೆ ತೆಳುವಾಗಿ ನಾವು ಹರಡಬೇಕಾಗ್ತದೆ. ಅತಿ ಮುಖ್ಯವಾದಂಥ ಅಂಶ ಏನಪ್ಪಾ ಅಂದರೆ, ನಾವು ಕಟಾವಿನ ನಂತರ ಬೀಜವನ್ನು 90% ತೇವಾಂಶ ಇರೋ ರೀತಿಯಲ್ಲಿ ಒಣಗಿಸಿ ನಾವು ಶೇಖರಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಾವು ಬೀಜವನ್ನು ಹೆಚ್ಚು ದಿನದವರೆಗೂ ನಾವು ಸಂಗ್ರಹಿಸಲಿಕ್ಕೆ ಅವಕಾಶ ಆಗ್ತದೆ. ಇದರ ಜೊತೆಗೆ ಶೇಖರಣೆ ಸಮಯದಲ್ಲಿ ಬರುವಂತಹ ಕೀಟ ಮತ್ತು ರೋಗಗಳ ಹಾವಳಿಯನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಅವಕಾಶ ಆಗ್ತದೆ. ಇನ್ನು ಸಾಧಾರಣವಾಗಿ ನಮ್ಮ ರೈತ ಬಾಂಧವರು ಕೆಲವರು ಬೀಜೋತ್ಪಾದನೆಗೂ ಕೂಡ ಮುಂದಾಗ್ತಾರೆ. ಹೌದು, ಯಾವ ಒಂದು ಹಂಗಾಮಿನಲ್ಲಿ ಬೀಜೋತ್ಪಾದನೆಗೆ ಬಹಳ ಅನುಕೂಲ ಅಂತೀರಿ? ಸಾಮಾನ್ಯವಾಗಿ ನಾವು ಬೀಜೋತ್ಪಾದನೆ ಮಾಡೋದಾದ್ರೆ ಬೇಸಿಗೆ ಹಂಗಾಮು ಅತಿ ಮುಖ್ಯವಾದಂಥದ್ದು. ಕಾರಣ ಏನು? ಅದರ ಜೊತೆಗೆ ಹಿಂಗಾರಿನಲ್ಲೂ ಕೂಡ ನಾವು ಉತ್ತಮ ಗುಣಮಟ್ಟದ ಬೀಜವನ್ನು ನಾವು ಪಡೀಲಿಕ್ಕೆ ಅವಕಾಶ ಆಗ್ತದೆ. ಕಾರಣ ಏನು? ಆದ್ರೆ ಮುಂಗಾರಿನಲ್ಲಿ ನಾವು ಈ ಬಿತ್ತನೆಗಾಗಿ ನಾವು ಕಾಲವನ್ನ ಉಪಯೋಗಿಸೋದಿಲ್ಲ. ಕಾರಣ ಅಂತ ಅಂದ್ರೆ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಹಿಂಗಾರಿನಲ್ಲಿ ಉತ್ತಮ ಗುಣಮಟ್ಟದ ಬೀಜವನ್ನು ಪಡೀಲಿಕ್ಕೆ ಅವಕಾಶ ಜಾಸ್ತಿ ಇದೆ. ಮಳೆಗೆ ಸಿಗಾಕಿಕೊಳ್ಳೋದಾಗಲಿ ಆ ತರದ ಯಾವುದೇ ತರದ ತೊಂದರೆ ಇಲ್ಲದೆ ಉತ್ತಮ ಗುಣಮಟ್ಟದ ಬೀಜವನ್ನು ನಾವು ಪಡೀಲಿಕ್ಕೆ ಅವಕಾಶ ಆಗ್ತದೆ. ಅಂದ್ರೆ ನೀವು ಕೃಷಿ ವಿಶ್ವವಿದ್ಯಾಲಯದಿಂದಲೂ ಪ್ರೋತ್ಸಾಹಿಸ್ತಾ ಇದ್ದೀರ? ಹೌದು ಹೌದು, ಬೀಜೋತ್ಪಾದನೆ ಈ ಎಲ್ಲಾ ತಳಿಗಳು ನಾನು ಹೇಳಿದೆ, ಈ ಎಲ್ಲಾ ತಳಿಗಳ ಬಿತ್ತನೆ ಬೀಜವನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಅದನ್ನ ರೈತರಿಗೆ ಒದಗಿಸ್ಲಿಕ್ಕೆ. ಮತ್ತೆ ರೈತರು ಯಾರಾದ್ರೂ ಮುಂದೆ ಬಂದ್ರು ಅವ್ರಿಗೂ ಒಂದು ತಂತ್ರಜ್ಞಾನ ಕೊಡ್ತಾರೆ? ಹೌದು, ಇದು ರೈತರ ಜಮೀನಿನಲ್ಲೇನೆ ನಾವು ಈ ಒಂದು ಬಿತ್ತನೆ ಬೀಜವನ್ನು ಬೆಳೆದು ಅವರಿಂದ ವಾಪಸ್ ತೆಗೆದುಕೊಂಡು ನಾವು ಮತ್ತೆ ರೈತರಿಗೆ ಮತ್ತೆ ಈ ಬೀಜ ನಿಗಮಗಳಿಗೂ ಪೂರೈಕೆ ಮಾಡ್ತಾ ಇದ್ರು. ಇನ್ನು ಸಸ್ಯ ಸಂರಕ್ಷಣೆ ವಿಷಯಕ್ಕೆ ಬಂದ್ರೆ ಸೂರ್ಯಕಾಂತಿನಲ್ಲಿ ಕಂಡುಬರುವಂತ ಮುಖ್ಯವಾದ ಕೀಟ ರೋಗಗಳು ಯಾವ್ಯಾವ ಅಂತ? ಪ್ರಮುಖವಾದಂತ ಕೀಟಗಳು ಸೂರ್ಯಕಾಂತಿನಲ್ಲಿ ಅಂದ್ರೆ ಎಲೆ ತಿನ್ನುವಂತ ಕೀಟಗಳು, ರಸ ಇರುವಂತ ಕೀಟಗಳು ಮತ್ತೆ ತೆನೆ ಕೊರೆಯುವಂತ ಕೀಟ. ಈ ಮೂರು ವರ್ಗದ ಪ್ರಮುಖವಾದಂತ ಕೀಟಗಳನ್ನ ನಾವು ನೋಡಬಹುದು. ಅದೇ ರೀತಿ ಪ್ರಮುಖವಾದಂತ ರೋಗಗಳು ಸೂರ್ಯಕಾಂತಿನಲ್ಲಿ ಅಂದ್ರೆ ನೆಕ್ರಾಸಿಸ್ ನಂಜು ರೋಗ, ಎಲೆ ಚುಕ್ಕೆ ರೋಗ, ತುಕ್ಕು ರೋಗ, ಕೇದಿಗೆ ರೋಗ ಮತ್ತು ಬುಡಾಕೊಳೆ ರೋಗ, ಇವು ಮುಖ್ಯವಾದ ರೋಗಗಳು. ಹೌದು, ಇತ್ತೀಚೆಗೆ ನಾವು ಪೌಡ್ರಿ ಮಳ್ಳಿ ಕೂಡ ಬೂದಿ ರೋಗ ಹೆಚ್ಚಿನ ವಿಸ್ತೀರ್ಣದಲ್ಲಿ ಈಗೀಗ ಕಾಣಿಸ್ಕೊಂತ ಇದ್ದೆ. ಇದು ಕೂಡ ನಾವು ಈ ಒಂದು ಪ್ರಮುಖ ಕೀಟಗಳು ಮತ್ತು ರೋಗಗಳನ್ನ ಸೂಕ್ತ ಸಮಯದಲ್ಲಿ ನಾವು ನಿರ್ವಹಣೆ ಮಾಡೋದ್ರಿಂದ ಹೆಚ್ಚು ಇಳುವರಿ ಪಡೀಲಿಕ್ಕೆ ಅವಕಾಶ ಆಗ್ತದೆ. ಮುಖ್ಯವಾಗಿ ನೆಕ್ರಾಸಿಸ್ ನಂಜು ರೋಗದ ಒಂದು ತಡೆಗಟ್ಟೋದಕ್ಕೋಸ್ಕರ ನಾವು ನಮ್ಮ ಸೂರ್ಯಕಾಂತಿ ಬೆಳೆಸುತ್ತ ಕೆಲವೊಂದು ಈ ಜೋಳ ಸಜ್ಜೆ ಇಂತ ಎತ್ತರವಾಗಿ ಬೆಳೆಯುವಂತ ಬೆಳೆಗಳ ಸಾಲುಗಳನ್ನು ಹಾಕೋಬೇಕಾಗುತ್ತೆ. ಹೌದು, ಅದನ್ನು ಹಾಕಬೇಕು. ಅದ್ರ ಜೊತೆಗೆ ನಾವು ಬೀಜೋಪಚಾರ ಮಾಡೋದ್ರಿಂದ ಕೂಡ, ನಾನು ಈಗಾಗಲೇ ಹೇಳಿದಾಗ ಇಮಿಡಾಕ್ಲೋಪ್ರಿಡ್ ನಾವು ಬೀಜೋಪಚಾರ ಏನ್ ಮಾಡ್ತೀವಿ, ಸುಮಾರು 20-25 ದಿವಸಗಳು ಕೂಡ ರಸಾಯನ ಕೀಟಗಳು ನಾವು ನಿಯಂತ್ರಣಕ್ಕೆ ತರೋದ್ರಿಂದ ಈ ನೆಕ್ರಾಸಿಸ್ ನಂಜು ರೋಗವನ್ನು ಕೂಡ ನಾವು ಹತೋಟಿಯಲ್ಲಿ ಇಡಲಿಕ್ಕೆ ಅವಕಾಶ ಆಗ್ತದೆ. ಮತ್ತೆ ಸೂರ್ಯಕಾಂತಿ ಬೆಳೆಯುವಾಗ ನಮ್ಮ ರೈತರು ಈ ಪಕ್ಷಿಗಳ ಒಂದು ಹಾವಳಿಯನ್ನು ಕೂಡ ಎದುರಿಸ್ತಾರೆ, ಇದರ ಒಂದು ನಿಯಂತ್ರಣಕ್ಕೆ ಏನಾದರೂ ಕೃಷಿ ವಿಶ್ವವಿದ್ಯಾಲಯ ಪ್ರಯತ್ನಗಳು ಆಗಿದ್ದಾವೆ? ಪ್ರಯತ್ನಗಳಾಗಿದೆ, ಆದರೂ ನಾವು ಹೆಚ್ಚಿನ ಇದರಲ್ಲಿ ಸಫಲತೆ ಆಗಿಲ್ಲ. ಯಾಕಂದ್ರೆ ಹೆಚ್ಚಿನ ವಿಸ್ತೀರ್ಣದಲ್ಲಿ ಸೂರ್ಯಕಾಂತಿ ಬೆಳೆದ್ರೆ ಅಕ್ಕಿಗಳ ಹಾವಳಿ ಅಷ್ಟು ಇರೋದಿಲ್ಲ. ಬಟ್ ಐಸೋಲೇಟೆಡ್ ಇದ್ರಲ್ಲಿ ನಾವೇನು ಪ್ರತ್ಯೇಕವಾಗಿ ನಾವು ಅಲ್ಲಲ್ಲೇ ಬೆಳೆದಾಗ ಮಾತ್ರ ಈ ಒಂದು ತೊಂದರೆ ಉಂಟಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಕಾಳು ಕಟ್ಟುವಂತ ಸಂದರ್ಭದಲ್ಲಿ ನಾವು ಕಾವಲು ಕಾಯುವಂತದ್ದು ಒಂದು ಪದ್ಧತಿಯನ್ನು ಅನುಸರಿಸಬೇಕು. ಅದರ ಜೊತೆಗೆ ನಾವು ಶಬ್ದ ಮಾಡಿ ಅದನ್ನ ಓಡಿಸುವಂತ ಇದನ್ನು ಕೂಡ ಮಾಡಬೇಕಾಗ್ತದೆ. ಇದರ ಹಾವಳಿ ಮೋಡ ಮುಸುಕಿದ ವಾತಾವರಣ ಇದ್ದಂತ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಮತ್ತೆ ಬೆಳಗಿನ ಜಾವ ಮತ್ತೆ ಸಾಯಂಕಾಲದ ಹೊತ್ತು ನಾವು ತಂಪಾದ ಹೊತ್ತಲ್ಲಿ ನಾವು ಪಕ್ಷಿಗಳನ್ನ ಕಾವಲು ಕಾಯುವಂತದನ್ನ ಮಾಡಬೇಕಾಗ್ತದೆ. ಈಗ ಇಷ್ಟೆಲ್ಲ ನಾವು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟು ಇಳುವರಿಯನ್ನು ಪಡ್ಕೋಬಹುದು ಅಂತ? ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲ ನಾವು ಉತ್ಪಾದನಾ ತಾಂತ್ರಿಕತೆಗಳನ್ನ ಸಕಾಲದಲ್ಲಿ ಅನುಸರಣೆ ಮಾಡೋದ್ರಿಂದ ಮಳೆಯಾಶ್ರಯದಲ್ಲಿ ಎಕರೆಗೆ ಸುಮಾರು 4-5 ಕ್ವಿಂಟಾಲ್ನಷ್ಟು ಮತ್ತು ನೀರಾವರಿಯಲ್ಲಿ ಸುಮಾರು ಎಕರೆಗೆ 8-10 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನಾವು ಪಡಿಬಹುದು. ಈಗ ನಮ್ಮ ರೈತ ಬಾಂಧವರಿಗೆ ಇನ್ನೂ ಸೂರ್ಯಕಾಂತಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಿಮ್ಮನ್ನ ಯಾವ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು ಅಂತೀರಿ ಅವರು? 9-8-4-3-8-4-0-0 ಈ ದೂರವಾಣಿ ಮುಖಾಂತರ ಯಾವುದೇ ಸಮಯದಲ್ಲಿ ಇರಬಹುದು ನಿಮ್ಮನ್ನ ಸಂಪರ್ಕಿಸಿ ಮಾಹಿತಿ ಪಡ್ಕೋಬಹುದು, ಮಾಹಿತಿಯನ್ನ ಪಡೆದುಕೋಬಹುದು. ನಾನು ಸರಿ ಹೇಳ್ತೀನಿ ದೂರವಾಣಿ ಸಂಖ್ಯೆಯನ್ನ, 9980434804000. ಹೌದು, ಈ ಒಂದು ಸಂಖ್ಯೆಯಲ್ಲಿ ಸಿಗ್ತೀರಾ, ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಖಂಡಿತ, ಖಂಡಿತವಾಗಿ. ತುಂಬಾ ಸಂತೋಷ ಡಾಕ್ಟರ್ ಷಡಕ್ಷರಿ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಒಂದು ಸೂರ್ಯಕಾಂತಿಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ವಿಶದವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸೂರ್ಯಕಾಂತಿ ಬೆಳ್ತಳಿಗಳ ಬೇಸಾಯ ಕುರಿತು ಡಾ ವೈಜಿ ಷಡಕ್ಷರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕರುಗಳ ಆಹಾರ ಮತ್ತು ಪಾಲನೆ, ಈ ಕುರಿತು ಪಶುವೈದ್ಯೆ ಡಾ ಸುಮಾ ಎನ್ ಅವರೊಂದಿಗೆ ಸಂದರ್ಶನ ಮಾಡಲಿದ್ದಾರೆ. ರಾಮು ಮತ್ತು ಸಂಗಡಿಗರಿಂದ ಪೂಜಾ ಕುಣಿತದ ವಾದನ ಕೇಳಲಿದ್ದೀರಿ.